ಅವಾಗ ಅದೇ ರೊಕ್ಕದಾಗ ಉಳಿತೀವಿ ಸರ್, ಎಲ್ಲ ಸಂಸಾರ ಮಾಡಿ ಅದೇ ರೊಕ್ಕದಾಗ ಉಳಿಸಂತ ಓದ್ತಾರೆ, ನಾವೇ ನಮಗೆ ದಾಸ ಅದಲ್ಲ ಸರ್. ಹೌದು. ಆ ನಂತರ ಬೆಳಗ್ಗೆ ಎರಡೂವರೆ ಸ್ವಲ್ಪ ಹಂಗೆ ರೊಕ್ಕ ಇದಿಟ್ಟು ಮತ್ತೆ ಒಂದ್ ಎರಡು ಎಕರೆ ತಗೊಂಡಿವ್ರಿ ಭೂಮಿ. ಮೂರ್ ಎಕರೆ ಖರೀದಿ ಆಯ್ತು. ಮೂರ್ ಎಕರೆ ಮತ್ತೆ ಮೊದಲದೊಂದು ನಮ್ಗೆ ನಾಲ್ಕು ಎಕರೆ ಇರ್ತಾರೆ. ಏಳು ಎಕರೆ ಅಂದ್ರೆ ಅದು ಪಂಪ್ ಬಾಯಿ ಇದ್ದಲ್ಲಿರಿ, ಬೇರೆ ಕಡೆ ಕಿತ್ತು ಬಿಡ್ರಿ. ಹೌದು, ಬೇರೆ ಕಡೆ ಇತ್ತು, ಇದು ಬಾಯಿ ನೀರ್ ಇದ್ದಿದ್ದಲ್ಲ ಅಲ್ಲಿ ಬಾಯಿ ಇದ್ದಿದ್ದಿಲ್ರಿ, ನಾಲ್ಕು ಎಕರೆ ಇತ್ತು. ಹೌದು, ಅವ್ರ ಅಪ್ಪ ಅವ್ರು ಮಾಡಿದ್ದು ಅದು ಬಾಯಿ ಇದ್ದಲ್ಲಿ ಭೂಮಿ. ಅದೆಲ್ಲ ಮಾಡ್ಕೆ ಅಂತ ಹೋಗ ಕಲ್ಕ ಹಂಗೆ ವರ್ಷಕಿಟ್ ವರ್ಷಕಿಟ್ ವರ್ಷಕಿಟ್ ಜಾಸ್ತಿ ಆಗ್ತಾರೆ. ಎಸ್ ವಿ ಎಸ್ ಮ್ಯಾನೇಜರ್ ಅಂತ ಒಬ್ಬ ಜೋಶಿ ಅಂತ ಹೇಳಿ ಬಂದಿದ್ದಾನೆ ಸರ್. ಇಲ್ಲಿ ನಮ್ಮ ತೋಟದ ಮುಂದಲಿಂದ ಆಯ್ತು ಬಸಾಪುರ್ ಹೋಗ್ತದ ದಾರಿ. ಹೌದು, ಬ್ಯಾಂಕಿಗೆ ಹೋಗ್ತಿದ್ದ. ಅಲ್ಲಿ ನಮ್ಮ ಮನೆ ಮುಂದೆ ದಾರಿ ಹೋಗ್ತದ್ರಿ. ಅಲ್ಲಿ ಅವ್ರಿಗೆ ಸಾಲ ವಸೂಲಿ ಕೊಂಡು ಹೋಗಿದ್ರಿ ಅವ್ರು ಬಸಾಪುರ್ಕ. ವಾಪಸ್ ಬರಕಾಲಕ್ಕೆ ಜಗ್ಗಿ ಮಳೆ ಹಚ್ಚಿಬಿಟ್ರ ಸರ್ ಅವ್ರಿಗೆ. ಹೌದು, ಆ ಮಳೆ ತುಗಸಿಲ್ಲ ಮನೇಲಿ ನಿಂತರ. ಅವ್ ಮನೆಗ್ ನಾವ್ ಹಿಂಗ ಕಟ್ಟಡ ಹಾಕಿದಲ್ರಿ, ಜೋಪಡಿಗಳು ಹಾಕಿದಿವ್ರಿ ಅವಾಗ, ಸಣ್ಣ ಮನೆಗಳು ಹಳ್ಳಿಗ ಜೋಪಡಿ ಹಾಕಿದ್ರ. ಅವಾಗ ಬಂದು ಪಾಪ ತೋಸಿ ಕಡೆ ಬರಿ ಸರ್, ನೀವ್ ಯಾರ ಕಡೆ ಬರಿ ಅಂದ್ರಿ, ನಾವ್ ಕರೆದವ್ರಿ. ಹೌದು, ಹಿಂಗ ಬ್ಯಾಂಕಿನ ಮ್ಯಾನೇಜರ್ ಹಿಂಗ ಇದಕ್ ಹೋಗಿದ್ವಿ ತೋಸಿ, ಏ ಬರ್ರಿ ಬರ್ರಿ ಅಂತೇಳಿ ಮತ್ ಮನೆ ಕರೆದು ಆ ಬಟ್ಟೆ ಗಿಟ್ಟಲು ಸ್ವಲ್ಪ ಲುಂಗಿ ಗಿಂಗಿ ಚಲೋ ಕೊಟ್ಟ, ನೀರ್ ತೊಯ್ದು ಬಟ್ಟೆ ಬಿಡ್ರಿ ಅವ್ನ ಹಿಂಡಕಮ್ಮ ಅಂತೇಳಿ ಲುಂಗಿ ಕೊಟ್ಟು ಅವ್ರಿಗೆ ಚಳೆ ಕಾಯಿಸಿ ಮತ್ತೆ ಚಾಗಿ ನಾಷ್ಟ ಮಾಡಿ ಕುಡಿಸಿದ. ಬಹಳ ಖುಷಿ ಆದ್ರ ಅವ್ರು ಮ್ಯಾನೇಜರ್ ಖುಷಿ ಆದ್ರ, ನೀವು ಬ್ಯಾಂಕ್ನಾಗ ಸಾಲ ಎಷ್ಟು ಮಾಡ್ರಿ ಅಂತ ಕೇಳಿದ್ರು ಅವ್ರು. ಏ ಇಲ್ರಿ ಸರ್, ಬ್ಯಾಂಕ್ನಾಗ ಮಾಡ್ಬೇಡ ಅಂತ ಹೇಳ್ರ ಅಮ್ಮರ್, ಬ್ಯಾಂಕ್ನಾಗ ಸಾಲನೆ ಮಾಡಿಲ್ಲ, ನಾ ಬ್ಯಾಂಕ್ ತರಿಸಬೇಕಿಲ್ಲ ಅಂದ್ರ. ಹೌದು ಹೌದು, ಏನು ಸಾಲ ಮಾಡಬಾರ್ದು ಅಂತ ನಮ್ಮ ಹಿರಿಯರ ಮಾತು. ಹಿರಿಯರು ಮಾತಾಡ್ರಿ, ಬ್ಯಾಂಕ್ನಾಗ ಸಾಲ ಮಾಡ್ಬಾರ್ದು ಅಂತ ಮಾತಾಡ್ತಾರೆ. ಏ ಇಲ್ರಿ, ನಾ ಕೊಡದು ಬರೀ ನಿಮ್ಮಂತ ಒಳ್ಳೆ ರೈತರು ಸಾಲ ತಗೋಬೇಕ್ರಿ, ಸಾಲ ತಗೋಬೇಕು. ಇಲ್ರಿ ಬ್ಯಾಡ್ರಿ ಸರ್ ಅಂತ ಆತ ಬಹಳ ಕುಂದ್ರಿಸಿ ಹೇಳಿದನ್ರಿ ಮನ್ಯಾಗ. ನೀವು ಬಡ್ಡಿಗೆ ಹೊರಗೆ ತರ್ತಿರಲ್ಲ ಎಷ್ಟಾಗ್ತದ, ಇಷ್ಟಾತ್ರಿ, ಹತ್ತು ಸಾವಿರಕ್ಕೆ ಇಷ್ಟಾಗ್ತದ, ಇಪ್ಪತ್ತು ಸಾವಿರಕ್ಕೆ ಇಷ್ಟಾಗ್ತದ, ತಗೊಂಡ್ ನಾವು ಮಾಡಕ್ಕೈತಿ. ಅದು ಬಹಳ ಕಡಿಮೆ ಬರ್ತದ ಬಡ್ಡಿ, ನಾ ಕೊಡ್ತೇನೆ ಬರ್ರಿ ಸಾಲ ಕೊಡ್ತೀನಿ ನಿಮ್ಗೆ ಒಂದು ಲಕ್ಷ ಅಂದ್ರೆ ಒಂದು ಲಕ್ಷ, ನಾವು ಊಟ ಜಲ ಮಾಡಿಲ್ಲ ಮಾಡ್ಬೇಡ, ಏನು ಇಪ್ಪತ್ತು ಸಾವಿರ ಕೊಡ್ರಿ ಅಂದಿವ್ರಿ. ಇಪ್ಪತ್ತೆ ನಮ್ಗೆ ನೋಡೋರು, ಇಪ್ಪತ್ತು ಸಾವಿರಕ್ಕೆ ಎಷ್ಟಾಗ್ತದೆ ಸರ್ ಬಡ್ಡಿ? ಒಂದು ಸಾವಿರದ ಆರ್ನೂರ ಏನ ಆತ್ರಿ ಒಂದ್ ವರ್ಷಕ್ಕೆ ಸರ್. ನೋಡ್ರಿ ಲೆಕ್ಕ ಕೊಡ್ರಿ, ಈಗ ಒಂದ್ ಲಕ್ಷ ಸಾಲ ಕೊಡ್ತೀವಪ್ಪ ಅಂತ ಏ ಪಟ್ನ ಕೊಡ್ರಿ ಅಂತ ನಾವು ಇಸ್ಕೊಂಡ್ಬಿಡ್ತೀವಿ ಈಗ. ಏ ಸರ್, ನಾವು ಅಲ್ಲಂಗಿದ್ರೆ ಮೊದಲು ಗುರ್ತಿದ್ದೀಯಲ್ಲ ಸರ್. ಹೌದು, ಹಿಂದಗಡಕ ಅದು ಬಡ್ಡಿ ಸ್ವಲ್ಪ ಬಹಳ ಡಬಲ್ ಉಳಿತಾಯ ಆಯ್ತಲ್ರಿ ನಮಗೆ, ಅವಾಗ ಆಶು ಇಡ್ತೀರಿ ನಮಗೆ. ಏ ಮತ್ತೆ ಬ್ಯಾಂಕ್ ಸಾಲ ಮಾಡ್ಬೇಕಪ್ಪ, ಅನುಕೂಲ ಸಾಲ ಮಾಡ್ಬೇಕು, ನಾವು ಕರೆಕ್ಟ್ ಕಟ್ಕೊಂತಿದ್ರೆ ಬ್ಯಾಂಕ್ ಸಾಲ ಚಲೋ ಅಂತೇಳಿ ಮಳೆ ವರ್ಷ ಒಂದು ಲಕ್ಷ ಮಾಡಿದಿವ್ರಿ. ಕೊಟ್ಟರೆ ಮತ್ತೆ ಕರೆಕ್ಟ್ ಬಡ್ಡಿ ಗಿಡ್ಡಿ ಕಟ್ಕೊಂತಿದ್ವಿ, ಮತ್ತೆ ಹಂಗಿದೆ ಇನ್ನೊಂದು ಹೊಲ ಬಂತ್ರಿ ಬಗಲಾಗ. ಹೌದು, ಆ ಮ್ಯಾನೇಜರ್ ಬಗಲ ಒಂದು ಹೊಲ ಬಂದ ತಗೊಂತೀರಿ, ಎರಡು ಲಕ್ಷ ಕೊಡ್ರಂದಿ. ಇಲ್ಲ, ನಿಮ್ ಮನೆಗೆ ಎಷ್ಟು ಮಂದಿರಿ? ನಾಲ್ಕು ಜನ ಇವಿ, ತಂದು ಐದು ಜನ ಮನುಷ್ಯಾಗ ಇಟ್ಟು ಭೂಮಿ ಮನುಷ್ಯಾಗ ಹತ್ತತ್ತು ಎಕರೆ ಸನ್ಯಾಗ ಐದೈದ ಏಳು ಎಂಟು ಎಕರೆ ಸನ್ಯಾಗ ಕಾಟದ ಮನುಷ್ಯಾಗ ಒಂದೊಂದು ಲಕ್ಷ ಕೊಡ್ತೀವಿ ಅಂದ್ರೆ ಬೇಡ ಬೇಡ, ನಮ್ಗೆ ಎರಡು ಲಕ್ಷ ಕೊಡ್ರಿ ಮುಂದೆ ನೋಡಮ್ಮ ಅಂತ. ಹೌದು, ಕೊಟ್ಟು ಎರಡು ಲಕ್ಷ ಮತ್ತೆ ಭೂಮಿ ಖರೀದಿ ಮಾಡಿದ್ರಿ. ಹಿಂಗೆ ಬ್ಯಾಂಕ್ ಇದು ಮಾಡ್ಕೊಂಡು ವರ್ಷ ಎರಡು ವರ್ಷ ಎರಡು ಒಟ್ಟು ನಮ್ಗೆ ಇಪ್ಪತ್ತೈದು ಎಕರೆ ಐವತ್ತು ಎಕರೆ ತಂದು ನಿಲ್ಸಿದ್ರಿ. ನೋಡ್ರಿ ಡಬಲ್ ಆತು, ಹಿರಿಯರ್ದು ಇಪ್ಪತ್ತೈದು, ನಿಮ್ ಕೈ ಮೇಲೆ ಇಪ್ಪತ್ತೈದು, ಐವತ್ತು ಎಕರೆ ಭೂಮಿ ಆತು. ಡಬಲ್ ಆಯ್ತು ನೋಡ್ರಿ, ಅವ ಕರೆಕ್ಟ್ ಬ್ಯಾಂಕ್ ಕಟ್ಕೊಂತಿದ್ವಿ ಕಟ್ಕೊಂತಿದ್ವಿ. ನಮ್ಗೆ ಅವ್ರ ಬ್ಯಾಂಕ್ ಬೇರೆ ಗೋಲ್ಡ್ ಫಾರ್ಮರ್ ಅಂತ ಒಂದ್ ಬಿರುದು ಕೊಟ್ರ ಸರ್. ಒಳ್ಳೆ ರೈತರು ಅಂತೇಳಿ, ಒಳ್ಳೆ ರೈತರು ಮಾಡಕೈತಾರ ಅಂತೇಳಿ. ಆ ನಂತರ ಶೇಂಗಾ ದೊಡ್ಡ ಬೆಳೆ ಬೆಳೆಯಕಾಯ್ತುರಿ, ನಾವು ಎಲ್ಲರಕ್ಕಿನ್ನ ಮೊದಲಾಗ್ತದ್ರಿ ಶೇಂಗಾ. ನಾವು ಬಸವನ ಜಯಂತಿ ಅಂತೀವಿ ನೋಡ್ರಿ, ಬಸವನ ಜಯಂತಿ ಶೇಂಗಾ ಬಿತ್ತೂರಿ ನಾವು ಸರ್. ಬಸವಂತಿ ಅಂತ ಬ್ಯಾಸಗಿ ಬರ್ತದ ನಮ್ಮ ಜರಳೆ ಜಾತ್ರೆ ಮಾರ್ಸ್ ಜರಳೆ ಜಾತ್ರೆ. ಹೌದು, ಜರಳೆ ಜಾತ್ರೆ ಆತದ. ಕೀರ್ತಕ್ ಮಳೆ ರೀ, ಕೀರ್ತಕ್ ಮಳೆ, ಕೀರ್ತಕ್ ಮಳೆಗ ಶೇಂಗಾ ಬಿತ್ತ ಬಿಡ್ತೀವಿ ಫಸ್ಟ್. ಅವ್ ಶೇಂಗಾ ಸರ್ ಏನು ಜನರೆಲ್ಲ ರೋಣಿ ಮಳೆಗೆ ಏನು ಬಿತ್ತದಲ್ರಿ, ಈಗ ಬಿತ್ತಾಗ ಅಷ್ಟೊತ್ತಿಗೆ ಈಗ ಶೇಂಗಾ ಬರ್ತಾರ. ಹೌದು, ಆ ಶೇಂಗಾ ಕಿತ್ತ ಮತ್ತೆ ಎರಡನೇ ಬೆಳೆ ಸೂರ್ಯಪಾನ ಹಾಕ್ತೀವ್ರಿ ಸರ್. ಶೇಂಗಾ ತಕ್ಕೊಂಡು ಸೂರ್ಯಪಾನ ಆತದ, ಸೂರ್ಯಪಾನ ಎರಡನೇ ಬೆಳೆ ರೀ ಸರ್. ಹ್ಮ್, ಎಲ್ಲ ಸೂರ್ಯಪಾನ ತಕ್ಕದ್ ಮೂರನೇ ಬೆಳೆ ಸಜ್ಜೆ ಹಾಕ್ಬಿಡ್ತೀವ್ರಿ ಸರ್. ಹೌದು, ಅಂದ್ರೆ ಇಲ್ಲಿ ಬಗಲಾಗ ಎಂಟು ಎಕರೆ ಆಗಿತ್ತಲ್ರಿ, ನಾಲ್ಕು ಎಕರೆ ಮೂರ್ ಬೆಳೆ ಮಾಡ್ತೀವ್ರಿ. ಹೌದು, ಇನ್ನ ನಾಲ್ಕು ಎಕರೆ ಎರಡು ಬೆಳೆ ಮಾಡ್ತೀವ್ರಿ, ಯಾಕಂದ್ರೆ ಅದು ಕಾಲ್ಗಾಯ ಆಗ್ಬೇಕಲ್ರಿ. ಕಾಲ್ಗಾಯ ಆಗ್ಬೇಕು ಹೊಲ. ಮೂರ್ ಎಕರೆ ಮಾಡ್ತೀವ್ರಿ, ಅಷ್ಟಾದ್ರೆ ಬಹಳ ಅನುಕೂಲ ಆಯ್ತು ನಮಗೆ. ಭೂಮಿ ತಾಯಿ ಬಹಳ ಕೈಗೆ ಬಹಳ ಎತ್ತಿ ಹಿಡಕೈತಿ ಸರ್. ಉಳ್ಳಾಗಡ್ಡಿ ಅದು ಬೆಳೆತಿತ್ತು ಬಹಳ ಎತ್ತಿ, ಜನರು ಏನಾದ್ರೆ ಊರಕ್ ಬೇಕಾದಂಗ ಬಾಯಿಗೊಳದ್ದು ಬಂದ್ರೆ ಅವ್ರು ಜನರೇ ಮಾಡ್ತಿಲ್ರ ಕೆಲಸ ಅವ್ರು ಜನರು. ಹೌದು ನೋಡ್ರ, ಸುಮ್ನೆ ಹದಿನಾರು ಮಾಡ್ತಾರಪ್ಪ ಅವ್ರು, ಏನೋ ಮಾಡ್ತಾರ ಬಿಡು. ನಾವು ಅಂದೆ ರೈತರು ಒಬ್ರು ನೋಡಿ ಒಬ್ರು ಕಲ್ಕೋಬೇಕು. ಈ ಕಲ್ಕೊಳ್ಳಲ್ರಿ, ಕಲ್ಕೊಳ್ಳಲ್ಲ ಒಂದ್ ಎರಡ್ ನಾಲ್ಕು ವರ್ಷ ಆದ್ರೆ ಬಸಾಪುರದವ್ರ ಮುದುಕಪ್ಪ ಅಂತೇಳಿ ನಾನು ನೋಡಿ ಕಲ್ಕಂದ್ರಿ ಸರ್ ಅವ್ರು. ಅವ್ರು ನನ್ ನೋಡಿ ಶೇಂಗಾ ಬಿತ್ತಿ ಬಿತ್ತರಪ್ಪ, ಈ ಟೈಮ್ ಬಿತ್ತರಿ ಚಲೋ ಆಗ್ತಾರ, ರೋಗ ಬರೋದಿಲ್ಲ, ಆದ ಟೈಮ್ ಲೇಬರ್ ಸಿಗ್ತಾರ, ಇಳುವರಿನ ಚಲೋ ಆಗ್ತದ, ರೇಟ್ನ ಸಿಗ್ತದ ಅಂತ ಹೇಳಿದ್ರೆ ಅವ್ರನ್ನ ಮಾಡಿ ಅವ್ರನ್ನ ಚಲೋ ಮಾಡಿದ್ರೆ ಒಕ್ಕಲ್ತಾನ. ಈಗ ನಮ್ದು ಒಣ ಬೇಸಾಯ ಇದ್ದಲ್ಲಿ ನಾವು ತೊಗರಿ ಬಿತ್ತದವ್ರಿ ಸರ್, ತೊಗರಿ. ಮತ್ತೆ ಒಣ ಬೇಸಾಯ ಮತ್ತೆ ನೆರಳ ಮಳೆ ಬಂದಾಗ ತೊಗರಿ ಆತತ್ತಿ, ಇಲ್ಕಂದ್ರ ತೊಗರಿ ಸ್ವಲ್ಪ ಕಡಿಮೆ ಆತತ್ರಿ. ಹೌದು, ಒಂದ ಒಣ ಬೇಸಾಯ 15 ಎಕರೆ ಐತ್ರಿ, ಅದ್ರಾಗ ಅರ್ಧ ತೊಗರಿ ಹಾಕ್ತದ್ರಿ, ಅರ್ಧ ಸಜ್ಜೆ ಹಾಕ್ತವ್ರಿ. ಹೌದು, ಅಲಸಂದಿರಿ, ಅಲಸಂದಿ ತೊಗರಿ ಅಲಸಂದಿ ಹಾಕ್ತವ್ರಿ. ಕಾಳು ಕಡಿ ಎಲ್ಲ ಆತಿದ್ರಿ? ಕಾಳು ಕಡಿ ಎಲ್ಲರ ಅಲಸಂದಿ, ನೆವಣಿ, ಹೆಸರು, ಉಳ್ಳಿ ಸಹಿತ ಆಗ್ತದೆ ಸರ್ ಎಲ್ಲ. ಈಗ ಹೊರಡಿ ಮತ್ತೆ ಬೆಳೆದಷ್ಟು ಉಳ್ಳಿ ಗಿಳಿ ಎಲ್ಲ ಕಾಳು ಕಡೆ ಹಾಕೋರು ಬಹಳ ಬೆಳಿತಿವ್ರು ನಮ್ಗೆ. ಹೌದು, ಬೇಕದು. ಈಗ ಈಗ ಕಾಳು ಕಡೆ ಹಾಕೋದು ಕಡಿಮೆ ಮಾಡ್ರಿ, ನಾವು ಆದ್ರನ ಹಾಕ್ತೇವೆ ಸರ್. ಯಾಕಂತಾರೆ ಹೊರಡಿ ಅದು ನಿಮ್ಮ ಮಳೆಗ್ ಬೆಳೆದಲ್ರಿ. ಹೌದು, ಕಂಪಲ್ಸರಿ ಕಾಳು ಕಡಿಗೆ ಹರಕ್ಲಾತ್ತೀರಿ ನಮ್ಗೆ. ಅಲ್ಲ, ಬೇಕು ಮನೆಗೆ ಕಾಳು ಕಡಿ, ನಿಮ್ಮ ಬ್ಯಾಳೆಗೆ ಬೇಕಲ್ಲ ಒಳ್ಳೇದು ಕೆಟ್ಟದಕ್ಕ ನಮಗೆ. ಮತ್ತೆ ಮನೆಗೆ ಬಹಳ ಅನುಕೂಲ ಸರ್, ಈ ಕೊಂಡ್ಕೊಂಡ್ ಬರೋದಕ್ಕೆ ಏನಾದಲ್ಲ, ಬಹಳ ಅನುಕೂಲ ಸರ್ ಅದು. ಹೌದು ಹೌದು ಹೌದು ಹೌದು ಹೌದು. ಮತ್ತ ಹಿಂಗೆ ಮೇಸ್ತ ಏನ್ ಮಾಡ್ತಾರೆ, ಒಂದ್ 4 ಟಗರ್ ಮರಿ ಬಗಲಾಗ ಬಾಜು. ಹೌದು, ಟಗರ್ ಮರಿ ಬಳಸಿ ಅವನು ಮನೆ ಕಟ್ಟದಲ್ಲ ಮೇಯ್ಸ. ಮೇವು ನೀರು ಹೊಲ್ದಾಗ ಒಂದು ಡೋಣ ಕೊಟ್ಟು ಕರಿಕೆ ಮೇಯೋದು, ಅವನ್ನ ಹಾಕಾದ್ರೆ ಅವನ ಅನುಕೂಲ ಆಗ್ಬಿಡ್ತಾರೆ ನಮಗೆ. ಒಂದ್ ಜೊತೆ ಇನ್ನೊಂದು ಒಂದು ಮತ್ತೆ ಕೋಳಿ ರೀ, ಮತ್ತೆ ಒಂದು 20-30-40 ಕೋಳಿ ರೀ ಮನೆಗೆ. ಹೌದು, ನಿಮ್ ಮನೆ ಕೋಳಿ ಏನದಾವ? ಕೋಳಿ ಜಗ್ಗಿ ಸರ್, ಈ ಒಂದು ವರ್ಷ ಅಂತಂದ್ರೆ ಒಂದು ಒಂದು 100-200 ಕೋಳಿ ಮಾರ್ತವ್ರೆ. ಹೌದು, ಮನೆಗೆ ಸ್ವಲ್ಪ ಸಂಜೆ ಮಾಡಿ ಊಟ ಮಾಡಿ ಬೀಳ್ತಾರ, ಊಟ ಮಾಡಿದಾಕ ತಿಂದು ಬಿಡ್ತಾವ್ರಿ. ಹೌದು, ನಮ್ಗೆ ಎರಡು ಕನಕಲ ಅದ ಕೋಳಿ ಲಾಭನ ಆತದ. ಆನಂತರ ಹುಳು ಪುಟಿನ ಮನೆ ಸೇರಿಸಿ ಬರ್ಗೂಡಂಗಿಲ್ರಿ ಅವು. ಬೇಕು ಸಣ್ಣ ಪುಟ್ಟ ಹುಳ, ಚೋಳು, ಹಾವುಗಳಿದ್ದಪ್ಪ ಬರ್ಗೂಡಂಗಿಲ್ರಿ, ಶಬ್ದ ಮಾಡ್ಬಿಡ್ತಾವ್ರಿ ಅವರು. ನಮಗೇನ ಎಚ್ಚರಿಸ್ತದ? ಯಾ ಎಚ್ಚರಿಸ್ತಾರೆ, ಶಬ್ದ ಮಾಡ್ಬಿಡಿ, ಎಬ್ಸಿ ಬಿಡ್ತಾರೆ ಅದು. ಹೌದು, ಏನೋ ಬಂತಪ್ಪ ಅಂತ ನಾವು ಎಚ್ಚರ ಆಗ್ಬಿಡ್ತೀವಿ. ಏನೋ ಚಲೋ ಆಗ್ತಾರೆ ಅದ್ರಿಂದ. ಈಗ ಕೋಳಿ ಟಗರ್ ಮರಿ ಅಂತ ಮಾಡಿದಲ್ಲ ಸಂಸಾರಕ್ಕೆಲ್ಲ, ನಮ್ ಏನು ಎಣ್ಣೆ ಬೆಣ್ಣೆ ಸಕ್ಕರೆ ಬೆಲ್ಲ ತರ ಸಂಸಾರ ಹೋಗ್ಬಿಡ್ತಾರೆ ಮ್ಯಾಗ. ದವಾಖಾನೆಗೆ ಕೊನೆ ಸಂಸಾರ ಹೋಗ್ಬಿಡ್ತಾರೆ. ಈಗೆಲ್ಲ ಬೆಳೆದು ಎಂದು ಹೊರಗೆ ಹೊಲಕ್ ಬೆಳಿತೀವ್ರಿ, ನೀರಾವರಿಯಾಗ ಶೇಂಗಾ ಉಳ್ಳಾಗಡ್ಡಿ ಇವೆಲ್ಲ ಬೆಳೆದು ಎಲ್ಲ ಹಂಗೆ ಉಳಿಸಿ ಸರ್. ಬೇಕ್ ಬೇಕ್ ಬೇಕು ನೋಡ್ರಿ. ಈಗ 50 ಎಕರೆ ಭೂಮಿ ಆತು, ಹಿರಿಯರ್ದು 25, ತಮ್ಮ ಕೈ ಮೇಲೆ 25-50 ಆತು. ಈಗ ನೀರಾವರಿ ಎಷ್ಟದ ನಿಮ್ದು, ಹೊಣೆ ಎಷ್ಟದ ಸರ್? ನೀರಾವರಿ 12 ಎಕರೆ ಐತೆ ಸರ್. ಹ್ಮ್, 12 ಇಲ್ಲಿ ಬಾಜು ಒಂದು 15 ಎಕರೆ ನೀರಾವರಿ ಐತೆ ಸರ್. 15 ಎಕರೆ ನೀರಾವರಿ. ನೀರಾವರಿ ಅಂದ್ರೆ ಲಾಸ್ಟ್ ಹೇಳಿ ಸರ್, ನೀರು ಕೆನಾಲ್ ನೀರು. ನಮ್ಮ ಕೆನಾಲ್ ನೀರ್ ಲಾಸ್ಟ್ ಹೇಳಿ, ಸ್ವಲ್ಪ ಜಗ್ಗಿ ಮಳೆ ಆದಾಗ ಬರ್ತಾವ್ರಿ ನೀರು. ಎಲ್ಲರೂ ಬಿಟ್ಕೊಂಡು ಸಾಕಾದ್ಮೇಲೆ ಎಲ್ಲರೂ ಬಿಟ್ಕೊಂಡ್ ಮಕ್ ಬರ್ಬೇಕಲ್ಲ, ನಮ್ಗೆ ಸುತ್ತರ್ದು ಬರ್ಬೇಕಲ್ರಿ ನೀರು. ಹೌದು, ಎಲ್ಲರೂ ಸಾಕಾಗಿ ಬೇಡಪ್ಪ ಮುಗಿಸ್ಕೊಂಡು ಈ ಕಡೆ ಕಳಿಸ್ತಾರ ಅವ್ರು. ಯಾವಾಗ ಕಳಿಸ್ದಾಗ ಬರ್ತಾವ ಸರ್, ನಾವು ಪಂಪ್ ಸೆಟ್ ಮಾಡಿವಲ್ರಿ, ನಾವು ನಮ್ಗ ಸ್ವಂತ ನೀರು ಅನುಕೂಲ ಆಗಿಬಿಡುತ್ತೆ ಸರ್. ಹೌದು ಹೌದು ಹೌದು ಹೌದು ಹೌದು ಹೌದು. ಅವಾಗ ಬಾಯಿ ಸಣ್ಣದಿತ್ತರಿ, ನೀರ್ ಬರಕ್ ಸ್ವಲ್ಪ ಬರ್ತತ್ರಿ. ಈಗೆಲ್ಲ ಸುತ್ತ ಅಡಿವಿ ನೀರ್ ಆಡತ್ತಲ್ರಿ, ಕೆನಾಲ್ ನೀರ್ ಬಿಡ್ತಾರಲ್ರಿ. ಹೌದು, ಅದು ಒಳಗ ಸೇತು ಒಳಕ ನೀರ್ ಬಸ್ತದ್ರಿ. ಹೌದು, ಈಗ ನಮ್ಗ ಅನುಕೂಲ ಆಗಿಬಿಡುತ್ತೆ, ಬಾಯಿ ದೊಡ್ಡದ್ ಮಾಡ್ಕೇಸ್ ಅದಕ್ಕೆ ಮೋಟರ್ ಕೊಂಚ್ಬಿಟ್ರಿ. ಈಗ ನೋಡ್ರಿ ಲೆಕ್ಕ ಕೊಡ್ರಿ, ಈಗ ಈಗಿನ ಕಾಲದಾಗ ಬ್ಯಾಂಕ್ ಲೋನ್ ಸಿಗದಷ್ಟು ಕಷ್ಟ ಐತಿ, ಹೊಲ ಕೊಂಡ್ಕೊಳ್ಳೋದಷ್ಟು ಕಷ್ಟ ಐತಿ, ಹೆಂಗ ಹೇಳ್ತೀರಿ ನೀವು ಈಗಿನ ಸಂದರ್ಭದಲ್ಲಿ ಸರ್? ಈಗಿನ ಸಂದರ್ಭ ಈಗ ಬಹಳ ಬರ್ಕತಿ, ಈಗೆಲ್ರಿ 15 ಲಕ್ಷ 16 ಲಕ್ಷ 1 ಎಕರೆ ಆಗ್ಬಿಟ್ಟವ ಈಗ. ಈಗ ಕೊಂಡ್ಕೋಬೇಕಾದ್ರೆ ತ್ರಾಸ ರೀ. ಅಂತೂ ಏನಾರ ಅದಕ್ಕ ಕಷ್ಟಪಟ್ಟು ದುಡ್ದು ಏನ್ ರೊಕ್ಕ ಒಂದ್ 2 ವರ್ಷ ಹಂಗೆ ಇಟ್ರೆ, ಮತ್ತೆ ಒಂದ್ 20-30 ಲಕ್ಷ ಇಟ್ರೆ ಏನೋ ಒಂದ್ 2 ಎಕರೆ ಮತ್ತೆ ಸಿಗ್ಬೋದ್ರಿ. ಹೌದು, ಅದು ಎಲ್ಲ ಉಳಿಸಿಂದ ಆದ್ರಿ, ಉಳಿಸ್ಬೇಕದನ್ನ ಉಳಿಸಲ್ರಿ. ಜನರು ಈಗ 20 ಲಕ್ಷ ಬಂತಾರೆ ಅಡ್ದಿಗೆ ದಾಮ್ ದೂಮ್ ಮಾಡ್ಬಿಡ್ತಾರೆ, ನಮ್ಗೆ ಅಷ್ಟು ಬರ್ತದೆ ಮುಂದೆ ಇಷ್ಟು ಬರ್ತ ದಾಮ್ ದೂಮ್ ಮಾಡ್ಬಿಡ್ತಾರೆ. ಹೌದು, ಹಿಂಗೆ ಮಾಡ ರೈತರು ಲಾಸ್ ಹಾಕಿ ಬಿಟ್ಟಾರ. ಹೌದೌದು ನೋಡ್ರಿ, ಈಗ ರೈತರು ಬಿತ್ತಿರಂದ್ರೆ ಏನ್ ಬಿಡ್ತಾರೆ, ಎಲ್ಲರೂ ಒಂದೇ ಬೆಳೆ ಬಿತ್ತಿ ಬಿಡ್ತಾರೆ. ತೊಗರಿ ಹಾಕಿದ್ರಪ್ಪ ಅಂತಂದ್ರೆ ಆಚೆ ಬಾಚೆ ತೊಗರಿ ಹಾಕ್ಬಿಡ್ತಾರೆ, ಎಲ್ಲ ಬೆಳೆ ಇರೋದಿಲ್ಲ ಸರ್. ಹೌದು, ಹಿಂಗಾಗಿ ಜನ ಬಹಳ ಸೈಂದ ಇಲ್ಕಂತಾರ, ನೀರ್ ಬಿಟ್ಟರಂದ್ರೆ ಹೊಲಕ್ಕೆ ಬೆಳೆ, ಆ ನೀರಿನಿಂದ ನೀರ್ ಹಂಗ ಜಗ್ಗಿ ಬಿಡದ ನೀರ್ ಬೆಳೆ. ಯಾವಾಗ ನೀರ್ ಬಿಡಬೇಕು ಯಾವಾಗ ಇಲ್ಲ ಅನ್ನೋದು ಅದ ಅನುಭವ ಬೇಕ್ರಿ. ಹೌದು, ಅದು ನಮ್ಗೆ ಅನುಭವ ಇದ್ರೆ ನಾವು ಯಾವ ಕಾಲದಲ್ಲಿ ಬಿತ್ಬೇಕು ನೋಡಿದ್ರಿ. ಈಗ ನೀವು ಬಸ ಜನತೆಗೆ ನೀವು ಶೇಂಗದ ಕಾಳು ಹಿಡಿದಿರಪ್ಪ ಅಂತಂದ್ರೆ ಅದು ನಮ್ಮ ಮುಂದೆ ನಮಗೆ ಸೂರ್ಯಕಾಂತಿಗೆ ಕಾಲ್ಗಾಯ ಆತದ. ಕಾಲ್ಗಾಯ ಆಗ್ತಾರೆ ಸರ್. ಹೌದು, ಹಂಗ ಕಾಲ್ಗಾಯ ಆಗ್ತದೆ ಸರ್, ಬೆಳೆಗೆ ಅನುಕೂಲ ಆಗ್ತದೆ, ಲೇಬರ್ ನ ಬರ್ತಾರೆ ಜಲ್ದಿ ಬಂದ್ರೆ. ಹೌದು, ರೇಟ್ ಸಿಗ್ತಾರೆ ಆ ಟೈಮ್ಗೆ, ಯಾರ್ದು ಬರೋದಿಲ್ಲ ಮಾಲು. ನಮ್ಗೆ ರೇಟ್ ಸಿಗ್ತದ್ರಿ. ಹೆಂಗ್ರಿ ಎತ್ತುಗಳು ಮತ್ತೆ ಟ್ರಾಕ್ಟರ್ಗಳು ಹೆಂಗದ ನಿಮ್ ಮನೆ ಅನುಕೂಲ? ಈಗ ಟ್ರಾಕ್ಟರ್ ಮಾಡಿವ್ರಿ, ಒಂದ್ 8-10 ವರ್ಷ ಆತ್ರಿ. ಹೊರಗಡೆಗಳು ಹೊಡ್ಯಾಕ ಎತ್ತುಗಳು ತಿರುಗಲು ಅಂತೇಳಿ ಲೇಬರ್ಗಳು ಬಸ್ಸಿಗದಿಲ್ಲ. ಎತ್ತಾವ್ರಿ ನಮಗೆ, ಎತ್ತಿಲ್ ನಡೆದಲ್ರಿ, ಎತ್ತಿರ್ಬೇಕ್ರಿ ಮನೆಗ. ಎತ್ತು ಬೇಕು ಮತ್ತೆ ಟ್ರಾಕ್ಟರ್ಗಳು ಬೇಕು, ದೂರ ಊರ ಹೋಗಪ್ಪ, ಮಾಲ್ ಮಾಡ್ರಿ, ಮಡಿಕೆ ಹೋಗೋದಕ್ಕ ಗೊಬ್ಬರ ಹೊಡಿಯೋದಕ್ಕ ಅದಕ್ಕ ಟ್ರಾಕ್ಟರ್ಗಳು ಬೇಕು ಸರ್. ಬೇಕು, ಅನಿವಾರ್ಯ ಬೇಕು. ಅನಿವಾರ್ಯ ಅದಿರ್ಲಿಕ್ಕೆ ನಡೆದಿಲ್ಲ ಸರ್. ಈಗ ಟೈಮಿಗೆ ಸರಿಯಾಗಿ ನಮಗೆ ಲೇಬರ್ ಹಾಕೊಂಡು ಹೋಗಬೇಕಪ್ಪ ಅಂತಂದ್ರೆ ಮತ್ತೆ ಅವ್ರು ಹೇರ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಟೈಮ್ ಆಗ್ಬಿಡ್ತದ ಲೇಬರ್ ಗಿಬ್ರ್ ಹಾಕೊಂಡು ಹೋಗಕ. ಬೇಕಲ್ರಿ, ಕಂಪಲ್ಸರಿ ಬೇಕ್ರಿ ಅದು. ಹೌದು, ಈಗ ಯಾಕಪ್ಪ ಅಂತ ಗಾಡಿ ಮಾಡಿದ್ರೆ ಬರ್ತೀವಿ ಅಂತಾರೆ ಲೇಬರ್. ನಮ್ ತೋಟಕ್ಕೆ ಬೇಕಾದ್ರೆ ಗಾಡಿ ಮಾಡ್ಬೇಕು ಅವ್ರಿಗೆ. ಹೌದು, ಗಾಡಿ ಮಾಡ್ಬೇಕಿಲ್ಲಪ್ಪ ಅಂತಂದ್ರೆ ಏನ್ ಆಗಂಗಿಲ್ರಿ, ಹೋಗ್ ಬರಕ್ ಬಿಸಿಲ್ ಐತಿ, ನಮ್ ಕಾಲ್ ನೋಯ್ತಾವ ಅಂತಾರ. ಸರ್ ಹಂಗಲ್ಲ ಹಂಗಲ್ಲ ಸರ್, ಹಿಂಗ್ ಮಾಡ ಈಗ ಲೇಬರ್ ಬಹಳ ತುಟ್ಟಾಗಿ ಸರ್. ಹೌದೌದೌದೌದೌದು. ಈಗ ಏನ್ ಮಾಡ್ತಾರ ಜನರು, ಉಳಿಕೆ ಬಿತ್ತಾರ, ಬರೀ ಬಿತ್ತಿರ ಒಂದೇ ಮಾಲ ಬಿತ್ತವ್ರ, ವರ್ಷ ವರ್ಷ ವರ್ಷ ವರ್ಷ ಒಂದೇ ಮಾಲ ಬಿತ್ತವ್ರ. ಹೆಂಗ್ರಿ ಈ ವರ್ಷ ಮಾಡೋದಲ್ಲ, ಒಂದ್ ವರ್ಷ ಹಿಂಗ ಕಾಲ್ಗಾಯಿ ಮಾಡ್ಬೇಕು, ತೊಗರಿ ಬಿತ್ತಬೇಕು, ಮತ್ ಸೂರ್ಯಪಾನ ಬಿತ್ತಬೇಕು, ಶೇಂಗಾ ಬಿತ್ತಬೇಕು, ಒಂಬತ್ತು ಜನರಲ್ಲ ಅದಾದವೆಲ್ಲ ಮತ್ ತಿಂದ ಗಿಡಕ್ಕ ಎಲ್ಲಾರು ಬಿತ್ತಿದಾಗ ಬಿತ್ಬಿಡ್ರಿ ಉದ್ದಕ್ಕ. ಈ ಸಲ ಹೆಂಗಾತ್ರಿ ನಿಮ್ ಒಕ್ಕಲ್ತನ, ಏನ ಲಾಭ ಆತ? ನಮ್ ಒಕ್ಕಲ್ತನ ಯಾವಾಗಲ್ ಕೈ ಕೊಟ್ಟಿಲ್ರಿ, ಒಕ್ಕಲ್ತನ ಯಾವಾಗ ಕೈ ಕೊಟ್ಟಿಲ್ ನೋಡ್ರಿ ನಮ್ದು. ಇನ್ನೂರಿಗೆ ಅಂದ್ರೆ ಕೈ ಕೊಟ್ಟಿಲ್ರಿ, ಮುಂದ ಮತ್ತೆ ಏನದ ನಾವ್ ಮತ್ತ ಈಗ ತೋಟದಾಗ ಅವಾಗ ಶೇಂಗಾ ಬೆಳಿತೀರಿ 200-300 ಚೀಲ, ಈಗ ಅದ ಭತ್ತ ಮಾಡಿರಿ ತೋಟದಾಗ, ಒಂದು 10 ಎಕರೆ ಭತ್ತ ಮಾಡಿಬಿಟ್ಟಿವ್ರಿ. ಹೌದೌದೌದು, ಬೇಕಂತಂದ್ರೆ ಮತ್ತೆ ಈಗ ಬೇಕು. ಈಗ ಇತ್ತೀಚೆಗೆ ಬೇರೆ ಬೇರೆ ಹೊಲಾಗ ಅವು ಇವು ಮಾಡೋಕ ಎಲ್ಲ ಬೇರೆ ಬೇರೆ ಮಾಲ ಎಲ್ಲ ಮಾಲ ಇರ್ತದ ನಮ್ಮ ಹೊಲದಾಗ. ಹೌದು, ತೊಗರಿ ಇರ್ತದ್ರಿ, ಶೇಂಗಾ ಇರ್ತದ್ರಿ, ಸೂರ್ಯಪಾನ, ಬಿಳಿಜೋಳ, ಹತ್ತಿ ಎಲ್ಲ ಹತ್ತಿ ಸಹಿತ ಇರ್ತದ ನೋಡ್ರಿ. ಹೌದೌದೌದು, ಯಾವ ಮಾಲ ಬೇಕಾದ್ರೆ ಆ ಮಾಲ, ಒಂದ್ ಮಾಲ ಕೈ ಕೊಟ್ರೆ ಒಂದ್ ಮಾಲ ಸಿಗ್ತದ ನೋಡ್ರಿ. ಈ ಸಲ ಹತ್ತಿ ತೊಗರಿ ನಿಮ್ದು ಹೆಂಗ್ ಓತ್ರಿ ರೇಟ್ ಇಳುವರಿ? ಇಳುವರಿ ಚಲೋ ಬತ್ತ ಹತ್ತಿ ನೋಡ್ರಿ, ಎಂತ ನಾವು ಸ್ವಲ್ಪ ಇದು ಚಲೋ ಮಾಡ್ರಿ 15 ಕ್ವಿಂಟಲ್ ತಕ್ಕ ಬರ್ತದ್ರಿ ಒಂದ್ ಎಕರೆ. ಅಂದ್ರೆ ನೀರಾವರಿ ಅಂತೀರಿ, ಒಣ ಭೂಮಿ ಅಂತೀರಿ, ಮಳೆ ಹಸಿರುತ್ತೆ? ಒಣ ಭೂಮಿ ಅದೇ ಒಂದು 7-8 ಬರ್ಬೇಕಾದ್ರೆ ಆಗಲ್ರಿ ಮಳೆ, ಆ ಟೈಮ್ ಮಳೆ ಬರ್ತಿ ಹೇಳಕ್ ಬರಂಗಿಲ್ರಿ. ಹೌದು, ನಾವ್ ನೀರ್ ಒಂದ್ 2 ನೀರ್ ಸರಿ ಕಟ್ಟಿಬಿಟ್ರು 15 ಕ್ವಿಂಟಲ್ ತಕ್ಕ ಬೆಳಿರೋದು ನೋಡ್ರಿ. ಹೌದು, ತೊಗರಿ ರೀ? ತೊಗರಿ ಸರ್ ಎಕರೆಕ 4 ಕ್ವಿಂಟಲ್ 5 ಕ್ವಿಂಟಲ್ ಆಗ್ಬೇಕಾರೆ ಇಷ್ಟೇ ರೀ ತೊಗರಿ. ಹೌದೌದು, ಯಾಕಂತಂದ್ರೆ ತೊಗರಿ ಹೆಚ್ಚು ಒಂಡ್ರದಲ್ರಿ ತೊಗರಿ, ಅದೇ ಹೌದು ಖರ್ಚು ಕಡಿಮೆ ರೀ ಚಲೋ ರೀ, ಅದು ಮಳೆ ಬರ್ಲಿಕ್ಕಂದ್ರೆ ತ್ರಾಸ ರೀ. ಅದು ಮಳೆ ಬರ್ಬೇಕು, ಮಳೆ ಬರಕಂತ ಸರ್ ನೆವಣೆ ಹಾಕ್ತಿರು ಒಂದ್ 10-12 ಚೀಲ ನೆವಣೆ ಆಗಟ್ಟೆ, ಮನ್ಯಾಗ ನೆವಣೆ ಆಗಟ್ಟೆ ಇರ್ತಾವ್ರಿ, ಜೋಳ ಇರ್ತಾವ್ ಎಲ್ಲ ಇರ್ತಾವ್ರಿ, ಎಲ್ಲಷ್ಟು ಅನ್ಕೊಂಡ್ ನಮ್ಗೆ ಒಕ್ಕಲ್ತನ ಮಾತ್ರ ಕೈ ಕೊಟ್ಟಿಲ್ಲ, ಒಂದ್ ವರ್ಷ ಕೈ ಕೊಟ್ಟದ್ರಿ ಸರ್. ಹೌದು, ಯಾವಾಗ ಅದು? ಅದು ಸರ್ ಯಡಿಯೂರಪ್ಪನವ್ರು ಫಸ್ಟ್ ಮುಖ್ಯಮಂತ್ರಿ ಆಗಿದ್ರು ನೋಡ್ರಿ, ಅವಾಗ ಒಳಗೆ ಬಂತು ನೋಡ್ರಿ, ಎಲ್ಲ ತುಂಬಿ ಎಲ್ಲ ಲಾಸ್ ಆಗ್ಬಿಟ್ರು. 2008 ಏನ್ ನೆರೆ ಬಂತಲ್ಲ, ಆ 7-8 ಏನ್ ಭವಿಷ್ಯ ಆಗಿರ್ಬೇಕು ನೋಡ್ರಿ, ಅದು ಅದು ಎಲ್ಲ ಬಿತ್ತಿದ್ದು ನಮದ್ರಿ, ಎಂದು ಮುಳಗ್ಲಾರ್ದು ಹೋಲಾರ 8 ಎಕರೆ ಹೋಲಾರಿ, ಇಷ್ಟು ಬೆಳೆದಿತ್ತರಿ ಸೂರ್ಯಪಾನ ಸರ್, ಕನಿಷ್ಠ ಒಂದ್ 80 ಚೀಲ ಸೂರ್ಯಪಾನ ಆತತ್ರಿ, ನೋಡ್ತಾಗ 100 ಚೀಲ ಸಹಿತ ಆಗ ಲೆಕ್ಕದಾಗ ಇತ್ತರಿ ಅದು. ಅದು ನಿಮ್ದು ತಿಂತುಣಿ ಹೊಳೆ ನೀರು ನಿಮ್ಮ ಊರ್ ಕಡೆ ಬಂದು ಬಿಟ್ಟಿತ್ತು? ಹಾ ಸರ್, ನಮ್ಮ ಚಿಂಚೋಡಿ ಮುಂದೆ ಐತ್ರಿ ಹೊಳೆ, ಅದು ಹೌದು ಚಿಂಚೋಡಿ ಮುಂದೆ ಐತೆ, ಬಂದು ನೀರ್ ಹೋಗ್ತದ 8 ನಿಂತ ನೋಡ್ರಿ ಹೊಲದಾಗ ನೀರು ಸರ್, ಅದೆಲ್ಲ ಭೂಮಿ ಕೊಳತು ಹೋಗ್ಬಿಡ್ತೀರಿ ಸರ್. ಅವಾಗ ನೋಡ್ರಿ ನಮ್ಗ ಸ್ವಲ್ಪ ಕಣ್ಣಾಗ ನೀರ್ ಬಂದು, ಯಾಕೆ ಇಷ್ಟು ದುಡ್ದು ಕೇಸ್, ಎಷ್ಟು ಕಟ್ಬಡ ಗೊಬ್ಬರ ಹಾಕಿ ದುಡ್ದು, ಇಷ್ಟು ತಿಪ್ಪಿ ಗೊಬ್ಬರ ಹೊಡೆದು ಸೂರ್ಯಪಾನ ಬೆಳೆಸಿದೀವಿ, ಆಕಾಶವಾಣಿ ಕೇಂದ್ರದವ್ರು ಬಂದು ನೋಡ್ಯಾದ್ರು, ರೈತರು ಸುತ್ತಲೂರು ಬಂದು ನೋಡ್ಯಾದ್ರು ಎಂತ ಬೆಳೆ ಬೆಳೆದಂತ, ಇಂಥದೊಂದು ನೀರಾಗ ಒಂದು ಕೊಳತು ಹೋಯ್ತಲ್ಲಪ್ಪ ಅಂತ ನಮ್ಗೆ ಬಹಳ ಒಂದು ಎಫೆಕ್ಟ್ ಆಯ್ತ್ರಿ ಮನಸ್ಸಿಗೆ ನೋಡ್ರಿ. ನೆರೆ ನಮ್ಮ ಪ್ರಕೃತಿ ಒಂದೊಂದ್ಸಲ ನಮ್ಗೆ ಜೊತೆ ಸಿಟ್ ಮಾಡ್ಕೊಂಡ್ಬಿಡ್ತದ. ಬಹಳ ಇದ್ರಿ, ಎಂದಾಗಿದಲ್ರಿ ಬಹಳ ಇರೋಲ್ರಿ, ಮತ್ತೆ ಸೃಷ್ಟಿ ನಿಯಮ ಇಲ್ರಿ. ಹೌದು, ಸೃಷ್ಟಿ ನಿಯಮ. ಅವಾಗ ಒಂದೇ ಕೈ ಕೊಟ್ಟ ತಿರುಗಿ ನಮ್ ಬೆಳೆನೇ ಕೈ ಕೊಟ್ಟಿಲ್ಲ ಸರ್, ಈ ವರ್ಷ ಅಂತ ಬರಗಾಲ ಅದಪ್ಪ ಅಂತಂದ್ರೆ ಇವ್ರ ಮಳೆ ಇಲ್ಲ ಅಂತಂದ್ರ 100-10 ಕ್ವಿಂಟಲ್ ಅಷ್ಟಾಗಿ ನೋಡ್ರಿ. ಏನ್ ಮಾರಿದ್ರ ಏನ್ ಇಟ್ಕೊಂಡಿರಿ ಗೌಡ್ರೆ? ಏನ್ರಿ ಈ ಮಾರಿದಿರ ಏನು, ಹೆಂಗ ಇಟ್ಕೊಂಡಿರಿ ಹತ್ತಿ ತೊಗರಿ? ಸರ್ ರೇಟ್ ಆಗ್ಲಿ 7,300 ಮಾರಿಬಿಟ್ಟವ್ರಿ, ಇಡ್ಗೆ ಬಂದು ಒಯ್ದ್ರ ತೊಗರಿ. ಹಾ ತೊಗರಿ ಇಲ್ರಿ, ಇದು ಹತ್ತಿ 110 ಕ್ವಿಂಟಲ್ ಆಗಿದೆ, ತೊಗರಿ ಒಂದು 15 ಕ್ವಿಂಟಲ್ ಆಗಿತ್ತು, ಅದನ್ನ 7,600 ಕೊಟ್ಟು ಬಿಟ್ಟಿವ್ರಿ. ಹೌದೌದು, ಪ್ರಾರಂಭದಲ್ಲಿ ಮೊದ್ಲ 9,000-10,000 ಅಂತ ಹೋತು ತೊಗರಿ, ಮೊದಲ 10,000 ಹಂಗಿತ್ತರಿ, ರೈತರು ಮಾಲ್ ಬಂದಿಲ್ಲ ರೇಟ್ ಹೇಳ್ತೀರಿ. ಹೌದೌದೌದೌದು, ಹಂಗೆ ಅದು ನಮ್ಮ ಸ್ವಲ್ಪ ಮುಂದೆ ರೈತರಿಗೆ ತ್ರಾಸ ನೋಡ್ರಿ, ಎಲ್ಲ ರೈತರಿಗೆ ಸಿಕ್ಕಾಗ ಚಲೋ, ಒಂದ್ ಕೆಲವೊಬ್ರಿಗೆ ಮಾತ್ರ ಚಲೋ ರೇಟ್ ಸಿಗ್ತದ, ಮತ್ತೆ ಲೇಟ್ ಆಗಿ ಬೆಳೆ ಬಂತಪ್ಪ ಅಂತಂದ್ರೆ ಡೌನ್ ಆಗ್ಬಿಡ್ತದ. ಎಲ್ಲ ರೇಟ್ ಬೆಳೆ ಬಂತಾರ, ಎಲ್ಲ ಎಲ್ಲಾರು ಮಾರಾಟಕ್ಕೆ ಹೋದ್ರೆ ರೇಟ್ ಕಡಿಮೆ ಆಗ್ಬಿಡ್ತಾರೆ. ಯಾವಾಗ್ಲೂ ನೀರಾವರಿ ಇದ್ದವ್ರು ಮಾತ್ರ ಫಾಸ್ಟ್ ಆಗಿ ಬಿತ್ಬೇಕ್ರಿ ಸರ್, ಫಸ್ಟ್ ಗೆ ನೀರ್ ಇದ್ದವ್ರು ಸ್ವಲ್ಪ ಚಮತ್ ಮಾಡ್ಬೇಕು ಕೆಲಸ. ಚಮತ್ ಮಾಡಕ್ ಬಸವ ಜಯಂತಿ ಹಂಗ ಕಿರ್ತಕ್ ಮಳೆ ಹಂಗ ಬಿತ್ಬಿಟ್ರ, ರೇಟ್ ನಂಗೆ ಸಿಗ್ತದ ಸರ್. ಹೌದು, ಲೇಬರ್ ನಂಗೆ ಕರೆಕ್ಟ್ ಟೈಮಿಗೆ ಬರ್ತಾರ, ರೋಗ ರುಜಿನಗಳನ್ನ ಬರದಿಲ್ಲ. ಯಾಕಂತಂದ್ರೆ ಈಗ ಮತ್ತೆ ಮಳೆಗಾಲ ಎಲ್ಲರೂ ಹಾಕತ್ನಾಗ ಲೇಬರ್ ಸಿಗಂಗಿಲ್ಲ, ಮತ್ತೆ ರೇಟು ಸಿಗಂಗಿಲ್ಲ. ಸಿಗಲ್ರಿ, ನಾವೆಲ್ಲ ನಮ್ದೆಲ್ಲ ಮಾಲ್ ಬರ್ತಾರ ಕರೆಕ್ಟ್ ಬರೋ ಟೈಮಿಗೆ ಬಿತ್ತ ಚಾಲು ಮಾಡ್ತಾರ ನೋಡ್ರಿ, ಅವಾಗ ಇವು ರೋಣಿ ಮಳೆಗೆ ಬಿತ್ತಾರ ಮಂದಿ. ಅಂದ್ರೆ ನಮಗ ಒಂದು ನೀರಿನ ಅನುಕೂಲ ಇರ್ಬೇಕು. ಹಾ, ನೀರಿನ ಈ ಕಾಲಕ್ಕೆ ನೀರಿನ ಅನುಕೂಲ ಇರ್ಲಿಕ್ಕ ಒಕ್ಕಲ್ತನ್ನೇ ಹೇಳ್ಬೇಡ ಸರ್. ಹೌದು, ಯಾಕಂತಂದ್ರೆ ಅದು ಬರೋದಷ್ಟು ಬರೋದಷ್ಟು ಬಹಳ ಕೈ ಕೊಡಕ್ಕಲ್ರಿ ಈಗ. ಹೌದು, ಮಳೆ ಬಹಳ ಬಂತಾರ ಸತ್ಯನ ಸಾಗ್ಬಿಡ್ತಾರ ಬಂದ ಎಲ್ಲ ಸುನಾಮಿ ಅದಕ್ಕೆ ನೋಡ್ರಲಿಕ್ಕ ಕೊಡ್ರಿ. 74 ವರ್ಷ ವಯಸ್ಸು, ಬಹಳಷ್ಟು ಕೃಷಿ ಸಾಧನೆಯನ್ನ ಮಾಡಿದಿರಿ, ಭೂಮಿಯನ್ನ ಗಳಿಸಿದಿರಿ, ಮತ್ತೆ ಹೆಸರನ್ನು ಮಾಡಿದಿರಿ.

ಓದೆ ಮಾತ್ರವಾಗೆ ಉಳಸಿದೆ ಏನೋ ಕಾಡಿದೆ ಪಾಪಿ ವಿಧಿ ನೀ ಎಷ್ಟೋ ಕಾಡಿದೆ ಪಾಪಿ ವಿಧಿ ಶಶಿಯಲ್ಲೋ ಗುರುದಾರ ಗಮನ ನಂದನ ಸೀದೆ ಪಾಪಿ ವಿಧಿಯೇ ಗಮನಾನಂದನ ಸೀದಿ ವಿಧಿಯೇ ಗಮನಾನಂದನ ಸೀದಿ ವಿಧಿಯೇ ಕಾಡದೆ ಪಾಪಿ ವಿಧಿಯೇ ನೀ ಎಷ್ಟೋ ಕಾಡದೆ ಪಾಪಿ ವಿಧಿಯೇ ಹಸುರೂರಾಚಾರ್ಯ ನ ಕಣ್ಣೊಂದು ಕಳಸಿದೆ ಪಾಪಿ ವಿಧಿಯೇ ನೀ ಕಣ್ಣನ್ನು ಕಳಸಿದೆ ಪಾಪಿ ವಿಧಿಯೇ ಕಣ್ಣನ್ನು ಕಳಸಿದೆ ಪಾಪಿ ವಿಧಿಯೇ ಏ ಶಿವಾರ ಹೂವಿನರಳ ತುಂಡಾಗಿ ಕಡಸಿದೆ ಏನೋ ಕಾಡಿದೆ ಪಾಪಿ ವಿಧಿಯೇ ನೀ ಎಷ್ಟೋ ಕಾಡಿದೆ ಪಾಪಿ ವಿಧಿಯೇ ವನವಾಸದೊಳಳ ಸೇದಿ ವಿಧಿಯೇ ನೀ ವನವಾಸದೊಳಳ ಸೇದಿ ವಿಧಿಯೇ ಆತ ರಾವಣನ ಋಷಿಗಳ ವರವು ಗೆಡಸಿದೆ ಏನೋ ಕಾಡಿದೆ ಪಾಪಿ ವಿಧಿಯೇ ನೀ ಎಷ್ಟೋ ಕಾಡಿದೆ ಪಾಪಿ ವಿಧಿಯೇ